ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡುವ ಕುರಿತು ಕಾರವಾರದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯಲ್ಲಿ ಪರಿಸರ ಅಧಿಕಾರಿಯಾಗಿರುವ ಬಿಕೆ ಸಂತೋಷ್ ಅವರೊಡನೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಜೂನ್ 5 ವಿಶ್ವ ಪರಿಸರ ದಿನ. ಪ್ರತಿ ವರ್ಷವೂ ಕೂಡ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ನಮ್ಮ ಸುತ್ತಲಿನ ಪರಿಸರ ಚೆನ್ನಾಗಿರಬೇಕು ಅಂತ ನಾವು ಆಶಿಸ್ತೇವೆ, ಆದರೆ ಕಾರ್ಯಪ್ರವೃತ್ತರಾಗುವಂಥದ್ದು ಬಹಳ ಕಡಿಮೆ. ಅದು ಯಾವುದೋ ಒಂದು ಇಲಾಖೆ ಮಾಡಲಿ ಅಥವಾ ಸರ್ಕಾರ ಮಾಡಲಿ ಅಂತ ಯೋಚನೆ ಮಾಡ್ತೀವಿ. ನಮ್ಮ ಪಾತ್ರ ಎನ್ನುವುದ್ರ ಬಗ್ಗೆ ನಾವು ಒಂದು ಆತ್ಮವಿಮರ್ಶನ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಕಡಿಮೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ವಿಶ್ವ ಪರಿಸರ ದಿನದ ಒಂದು ಮಹತ್ವ ಏನು, ಈ ವರ್ಷದ ಒಂದು ಘೋಷವಾಕ್ಯ ಏನು, ಇದನ್ನು ಅನುಷ್ಠಾನ ಮಾಡುವಲ್ಲಿ ಇಲಾಖೆ ಹಾಗೂ ಸಾರ್ವಜನಿಕರು ಯಾವ ರೀತಿ ಕೈಜೋಡಿಸಬೇಕಾಗಿದೆ, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾತನಾಡುವ. ಇವತ್ತು ನಮ್ಮ ಜೊತೆಗೆ ಕಾರವಾರದ ಪ್ರಾದೇಶಿಕ ಕಚೇರಿಯ ಪರಿಸರ ಅಧಿಕಾರಿಯಾಗಿರುವಂತಹ ಬಿಕೆ ಸಂತೋಷ್ ಅವರಿದ್ದಾರೆ. ಸಂತೋಷ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ವರ್ಷ ಮುಂಗಾರು ಸ್ವಲ್ಪ ಬೇಗವೇ ಬಂದಿದೆ, ಎಲ್ಲರೂ ಖುಷಿಯಲ್ಲಿದ್ದಾರೆ, ಯಾಕಂದ್ರೆ ಪರಿಸರ ನಾವು ಇನ್ನೂ ಹಾಳು ಮಾಡಿಲ್ಲ ಅಂತ ಒಂದು ಸೂಚನೆ ಅಂತ ಇರಬಹುದು. ಹೌದು. ಆದ್ರೆ ನಿಜವಾದಂತಹ ಪರಿಸ್ಥಿತಿ ಹೇಗಿದೆ? ಪರಿಸರಕ್ಕೆ ನಾವು ಏನು ಕೊಡುಗೆ ಕೊಡ್ತೀವಲ್ಲ, ನಮ್ಮ ಜಲ ಆಗ್ಬೋದು, ವಾಯು ಆಗ್ಬೋದು, ಆಮೇಲೆ ಈಗೇನು ಈ ವರ್ಷದ ಘೋಷವಾಕ್ಯ ಇದೆಯಲ್ಲ, ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸೋಣ ಅಂತ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿದಾಗ, ಸಾರ್ವಜನಿಕರಾಗಲಿ, ಇಂಡಸ್ಟ್ರಿಯಲಿಸ್ಟ್ ಆಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಇಲಾಖೆ ಆಗಲಿ ಸಂಬಂಧಪಟ್ಟಾಗ, ಆವಾಗ ಪರಿಸರದ ಮೇಲೆ ಆಗೋ ಪರಿಣಾಮ ಭಾಳ ಕಡಿಮೆ ಆಗುತ್ತದೆ. ಹಾಗಾಗಿ ಏನು ಕಾಲಕಾಲಕ್ಕೆ ಆಗಬೇಕಾದ ಮಳೆ, ಬಿಸಿಲು, ಚಳಿ ಎಲ್ಲ ಒಂದು ಸುಗಮವಾಗಿ ಆಗುತ್ತೆ. ನಾವು ಪರಿಸರದ ಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಕೈಗಾರಿಕೆಗಳು ಬರಬೇಕಾದ್ರೆ ಸುಸ್ಥಿರವಾದ ಅಭಿವೃದ್ಧಿ ಆಗಬೇಕು ಕೈಗಾರಿಕೆಗಳು ಅಂತ. ಈ ನಮ್ಮ ಉತ್ತರ ಕನ್ನಡದಲ್ಲಿ ಪಶ್ಚಿಮ ಘಟ್ಟಗಳು ಇರೋದ್ರಿಂದ ಯಾವುದೇ ಮಾಲಿನ್ಯಕಾರಕ ಕೈಗಾರಿಕೆಗಳು ಬರೋದಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಪರಿಸರ, ಇಲ್ಲಿನ ಗಿಡ ಮರಗಳು ಮತ್ತು ಏನು ಕಾಡು ಅರಣ್ಯ ಇದೆಯಲ್ಲ, ಅಷ್ಟು ಫಲವತ್ತಾದ ಅರಣ್ಯೀಕರಣ ಬೇರೆ ಎಲ್ಲೂ ಕಾಣ ಸಿಗಲ್ಲ. ಅದನ್ನು ಉಳಿಸ್ಕೊಂಡು ಹೋಗ್ತಾ ಇರೋದೇ ದೊಡ್ಡ ಮಾತು. ಹಾಗೇನೆ ಎಲ್ಲ ಸಾರ್ವಜನಿಕರು ಮತ್ತು ಇಲಾಖೆಯವರು ಶ್ರಮ ಪಡೋದ್ರಿಂದ ಈ ಪರಿಸರದ ಮೇಲೆ ಆಗೋ ಆಘಾತನ ತಪ್ಪಿಸೋದ್ರಿಂದ ಕಾಲಕಾಲಕ್ಕೆ ಮಳೆ, ಬಿಸಿಲು, ಚಳಿ ಎಲ್ಲದೂ ಪರಿಸರ ಬದಲಾವಣೆ ಆಗದ ರೀತಿಯಲ್ಲಿ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಪರಿಸರದ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಘೋಷವಾಕ್ಯ, ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವಂತಹದ್ದು. ಪ್ರಾಕ್ಟಿಕಲ್ ಆಗಿ ನೋಡಿದರೆ, ಅಂದರೆ ಜನಸಾಮಾನ್ಯರ ಮಟ್ಟದಲ್ಲಿ ನೋಡಿದರೆ, ಇದಕ್ಕೆ ಎದುರಾಗುವಂತಹ ಒಂದು ಸವಾಲುಗಳು ಏನೇನು ಅಂತ. ಈಗ ಈ ವರ್ಷದ ಘೋಷವಾಕ್ಯನೇ ಆಗಿದೆ, ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗಾಳಿಸಬೇಕು ಅಂತ. ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಗ್ಲೋಬಲಿ ಅಂತ ಹೇಳ್ತಾರೆ. ಗ್ಲೋಬಲಿ ಎಲ್ಲ ಕಡೆನೂ ಕ್ರಮ ತಗೊಂಡಿದ್ದಾರೆ, ಬಟ್ ನಮ್ಮ ರಾಜ್ಯದಲ್ಲಿ, ನಮ್ಮ ಈ ಜಿಲ್ಲೆನಲ್ಲಿ ಎಲ್ಲ ಸಾರ್ವಜನಿಕರು ಈ ಒಂದು ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗೊಳಿಸಬೇಕಾದ್ರೆ ಅವರ ಬಿಹೇವಿಯರು, ಅವರ ಪರಿಸರಕ್ಕೆ ನೀಡಬೇಕಾದ ಕೊಡುಗೆ ಇದೆಯಲ್ಲ, ಅತ್ಯ ಅಮೂಲ್ಯವಾದದ್ದು. ಅವರು ಯಾವಾಗಲೂ ಹೀಗೆ, ನಾವು ಸರ್ಕಾರದಿಂದ ಬ್ಯಾನ್ ಆಗಿದೆ ಪ್ಲಾಸ್ಟಿಕ್, ಏಕಬಳಕೆ ಪ್ಲಾಸ್ಟಿಕ್ SUP ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಅದು 22ರಲ್ಲೇ ಮಾಡಿದ್ರು. ಈ ಪ್ಲಾಸ್ಟಿಕ್ ರೂಲ್ಸ್ 2016ರಿಂದನೇ ಬಂದಿದೆ. ಮೈಕ್ರಾನ್ ಇತ್ತು, ಕ್ಯಾರಿ ಬ್ಯಾಗ್ದು ಮೈಕ್ರಾನ್ ತೆಗೆದೀಗ ಮತ್ತೆ ಮತ್ತೆ ಉಪಯೋಗಿಸ್ತಾರೆ ಅಂತ. SUP ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೀವಿ, ಏಕ ಬಳಕೆ. ಸೊ ಪ್ಲಾಸ್ಟಿಕ್ ಸ್ಪೂನು, ಸ್ಟ್ರಾ, ಕ್ಯಾರಿ ಬ್ಯಾಗು, ಇರ್ರೆಸ್ಪೆಕ್ಟಿವ್ ಆಫ್ ಥಿಕ್ನೆಸ್, ಇದನ್ನೆಲ್ಲ ಬ್ಯಾನ್ ಮಾಡಿರೋದನ್ನ. ಮತ್ತೆ ಡಿಸ್ಪೋಸಲ್, ಒನ್ ಟೈಮ್ ಯೂಸ್ ಮಾಡಿ ಬಿಸಾಕೋದು, ಏಕ ಬಳಕೆ ಅಂತೀವಲ್ಲ, ಒಂದು ಬೆಳಗ್ಗೆ ಯೂಸ್ ಮಾಡಿ ಸಂಜೆ ಸೊತ್ತಿಗೆ ಅದನ್ನ ಡಿಸ್ಪೋಸ್ ಮಾಡೋದಿದೆಯಲ್ಲ, ಅಂಥದ್ದು ಯಾವ್ದು ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಆಗಿದೆ. ಅದನ್ನ ಸಾರ್ವಜನಿಕರು ಉಪಯೋಗಿಸ್ತಲೇ ಹೆಚ್ಚಿನ ರೀತಿಯಲ್ಲಿ ಕ್ಯಾರಿ ಬ್ಯಾಗ್ ಈಗ ನಮ್ಮ ಮಂಡಳಿಯಿಂದ ಬಹಳಷ್ಟು ಪ್ರಚಾರ ಮಾಡಿದ್ದೀವಿ. ಬಟ್ಟೆ ತರಕ್ಕೋದಾಗ, ತರಕಾರಿ ಆಗಲಿ ಬೇರೆ ದಿನಸಿ ಸಾಮಾನು ತರಕ್ಕೋದಾಗ, ಬಟ್ಟೆ ಬ್ಯಾಗ್ ಯೂಸ್ ಮಾಡಿ, ಅಲ್ಲಿ ಕೊಡೋ ಪ್ಲಾಸ್ಟಿಕ್ ಯೂಸ್ ತಗೊಳ್ಬೇಡಿ, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಬಳಸಬೇಡಿ, ಇದರಿಂದ ಆಮೇಲೆ ಹೋಟೆಲ್ಗಳಲ್ಲಿ ಕೊಡೋ ಕ್ಯಾರಿ ಬ್ಯಾಗು ಅಥವಾ ಫುಡ್ ಐಟಮ್ಸ್ಗೆ ನೀವು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ತರಬೇಡಿ. ಆ ಕ್ಯಾರಿ ಬ್ಯಾಗಲ್ಲಿ ತಂದ ಫುಡ್ಡನ್ನು ನೀವು ತಿಂದು ಆಮೇಲೆ ಉಳಿದಿರೋದನ್ನ ಆಚೆ ಹಾಕಿದಾಗ ಮೂಕ ಪ್ರಾಣಿಗಳಾಗ್ಬೋದು, ಕಾಡ ಸಂಜೆ ಇದು ಟೂರ್ಗೆ ಹೋದಾಗ ಅಥವಾ ಪ್ರವಾಸಕ್ಕೆ ಹೋದಾಗ ಕಾಡ ಹತ್ರ ನೀವು ಹಾಕಿದ್ರೆ ಕಾಡು ಪ್ರಾಣಿಗಳಿರ್ಬೋದು, ಅದು ತಿಂದಂಥ ಪ್ಲಾಸ್ಟಿಕ್ಕು ಜೀರ್ಣ ಆಗಿದೆ, ಹೊಟ್ಟೆನಲ್ಲೇ ಇರುತ್ತೆ. ಈಗ ಮೊನ್ನೆ ನಾವು ಪೇಪರಲ್ಲೆಲ್ಲ ನೋಡಿರ್ಬೋದು, ಎಲ್ಲ ಕಡೆ ಪೋಸ್ಟ್ಮಾರ್ಟಮ್ ಆದಾಗ ಆಮೆ ಹೊಟ್ಟೆನಲ್ಲಾಗಲಿ, ಮೊಸಳೆನಲ್ಲಾಗಲಿ, ಹಸು ಸತ್ತಾಗಲಿ, ಹಸು ಹೊಟ್ಟೆನಲ್ಲಿ 30-40 kg ಪ್ಲಾಸ್ಟಿಕ್ ಇದ್ದು ಸಾವು ಸಂಭವಿಸಿದೆ. ಇದಕ್ಕೆಲ್ಲ ಯಾರು ಕಾರಣ? ನಾವು ಮಾಡೋ ಒಂದು ಸಣ್ಣ ತಪ್ಪಿಂದ ಆ ಮೂಕ ಪ್ರಾಣಿಗಳು ಸಾಯ್ತಾ ಇದೆ. ಸಮುದ್ರಕ್ಕೆ ಸಹಿತ ಪ್ಲಾಸ್ಟಿಕ್ ಸೇರ್ತಾ ಇದೆ. ಅಲ್ಲಿ ಸಮುದ್ರದಲ್ಲಿ ಆಮೆ ಸಹಿತ ಪ್ಲಾಸ್ಟಿಕ್ ಸತ್ತಾಗ ಪೋಸ್ಟ್ಮಾರ್ಟಮ್ ಅಲ್ಲ, ಆಮೆ ಹೊಟ್ಟೆನಲ್ಲೂ ಪ್ಲಾಸ್ಟಿಕ್ ಇರೋದು ಕಂಡು ಬಂದಿದೆ. ಮೊಸಳೆ ನದಿ ತೀರದಲ್ಲಿ, ಕಾಳಿ ರಿವರ್ದು ಒಂದು ಪಾಟಲ್ಲಿ ಮೊಸಳೆ ಸತ್ತಾಗ ಹೊಟ್ಟೆ ಉಬ್ಬರಿಸ್ಕೊಂಡಿದ್ದಿಂದ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿದಾಗ ಅದ್ರ ಹೊಟ್ಟೆನಲ್ಲೂ ಪ್ಲಾಸ್ಟಿಕ್ ಕಂಡು ಬಂದಿದೆ. ಈ ರೀತಿ ನಾವು ಹೆಚ್ಚಿನ ರೀತಿಯಲ್ಲಿ ಪ್ಲಾಸ್ಟಿಕ್ಕಿಗೆ ನಾವು ಅವಲಂಬಿಸ್ಬಿಟ್ರೆ ಈ ಮೂಕ ಪ್ರಾಣಿಗಳು ಸಾವು ಸಂಭವಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ಅದನ್ನು ನಾವು ಕ್ರಮವಹಿಸಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನ ದಯವಿಟ್ಟು ಯೂಸ್ ಮಾಡಬೇಡಿ, ಬಟ್ಟೆ ಬ್ಯಾಗ್ ಯೂಸ್ ಮಾಡಿ. ಬಟ್ಟೆ ಬ್ಯಾಗ್ ಯೂಸ್ ಮಾಡೋದ್ರಿಂದ ನಿಮಗೆ ಈ ಪ್ಲಾಸ್ಟಿಕ್ ಉಪಯೋಗಿಸೋದು ತಪ್ಪತ್ತೆ. ಯಾರೋ ಎಲ್ಲೋ ಗೊತ್ತಿಲ್ಲದಿರೋ ಜಾಗದಲ್ಲಿ ಎಲ್ಲೋ ಮೂಲಿನಲ್ಲೊಂದು ವೇಸ್ಟ್ ಲಂಪ್ ಪ್ಲಾಸ್ಟಿಕ್ಕಿಂದ ಕ್ಯಾರಿ ಬ್ಯಾಗ್ನ ತಯಾರಿಸಿ ಅದನ್ನು ಪ್ಯಾಕೆಟ್ಗಟ್ಟಲೆ ಎಲ್ಲ ಅಂಗಡಿಗಳಲ್ಲಿ ಕೊಡ್ತಾರೆ ಅಂತ ಜನ ತಗೊಳಕ್ಕೆ ಶುರು ಮಾಡಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ. ಈ ಸರಿ ನಾವು ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗಾಣಿಸ್ಬೇಕು. ಆ ಉದ್ದೇಶದಿಂದ ಈ 4R ಅಂತ ಏನು ಹೇಳ್ತೀವಲ್ಲ ನಾವು, ಹೌದು ಮೊದಲೆಲ್ಲ 3R ಅಂತ, 3R ಅಂತಿದ್ರು, ಈಗ 4R ಅಂತ ಹೇಳ್ತಾರೆ. ಫಸ್ಟ್ ಪ್ಲಾಸ್ಟಿಕ್ ಕೊಡಕ್ ಬಂದಾಗ ನೀವು ರೆಫ್ಯೂಸ್ ಮಾಡಿ, ಆಮೇಲೆ ರೆಡ್ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಅದು ಮತ್ತೆ ಏಕಬಳಕೆ ಪ್ಲಾಸ್ಟಿಕ್ ನಾವು ಉಪಯೋಗಿಸ್ಬೇಡಿ, ಆಮೇಲೆ ಅದನ್ನ ರೀಯೂಸ್ ಮಾಡೋ ಅಂತ ಪ್ಲಾಸ್ಟಿಕ್ ಯೂಸ್ ಮಾಡ್ಕೊಳ್ಳಿ. ಅದು ಆಗ್ಲಿಲ್ಲ ಅಂದ್ರೆ ರೀಸೈಕಲ್ ಮಾಡಬಹುದು. ಕೊನೆಗೆ ಯಾವಾಗ ನಾವು ಈಗ ಬೇಕಾದ ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ಸ್ಗಳೆಲ್ಲ ಬೇಲಿಂಗ್ ಮಾಡಿ ಅದನ್ನ ರೀಸೈಕಲ್ ಮಾಡ್ತಾರೆ, ಗ್ರಾನ್ಯೂಲ್ಸ್ ಮಾಡಿ ಆ ಗ್ರಾನ್ಯೂಲ್ಸ್ ಇಂದ ಬೇರೆ ನಿಮ್ಗೆ ಕೊಡ ಆಗ್ಲಿ, ಪ್ಲಾಸ್ಟಿಕ್ ಕೊಡ ಆಗ್ಲಿ, ಮತ್ತೆ ಕಾಂಕ್ರೀಟ್ ಯೂಸ್ ಮಾಡೋ ಪ್ಲಾಸ್ಟಿಕ್ ಬಕೆಟ್ ಬಾಂಡ್ಲಿ ಆಗ್ಲಿ ಆ ಥರದ್ದೆಲ್ಲ ತಯಾರಿಸ್ತಾರೆ. ಈ ರೀತಿಯಲ್ಲಿ ನಾವು ಪರಿಸರಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡಬಹುದು. ಕೊಟ್ಬಿಟ್ಟು ಪರಿಸರಕ್ಕೆ ಆಗಿ ಪ್ಲಾಸ್ಟಿಕ್ನಿಂದ ಆಗೋ ಮಾಲಿನ್ಯವನ್ನ ಕೊನೆಗಾಣಿಸಬಹುದು ಅಂತ ನಾನು ಹೇಳ್ತೇನೆ. ಸ್ವಲ್ಪ ಇದರ ವಿಶ್ಲೇಷಣೆ ಮಾಡೋದು ಒಳ್ಳೇದು ಅಂತ ಕಾಣ್ತದೆ. ಈ 4R ಅಂತ ಹೇಳಿದ್ರಿ, ರಿಫ್ಯೂಸ್ ಅಂತ ಮೊದಲನೇ R. ಈಗ ನನಗೆ ಪ್ಲಾಸ್ಟಿಕ್ ಬೇಡ, ನಾನು ಪರ್ಯಾಯವಾಗಿ ಬೇರೆ ಏನನ್ನ ಬಳಕೆ ಮಾಡಬಹುದು? ಈಗ ಯಾವುದೋ ಒಂದು ಅಂಗಡಿಗೆ ಹೋಗ್ತೀವಿ ನಾವು, ಬಟ್ಟೆ ಚೀಲವನ್ನು ಮತ್ತೊಂದು ತಗೊಂಡು ಹೋಗ್ತೀವಿ, ಆದ್ರೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಗಳಲ್ಲಿರ್ತಾವಲ್ಲ. ಈಗ ಒಂದು ಹೋಟೆಲ್ಗೆ ಹೋದಾಗ ಒಂದು ಸಾಂಬಾರೋ ಅಥವಾ ಗಸಿನೋ ಏನೋ ಒಂದು ಪಲ್ಯನೋ ಚಟ್ನಿನೋ ಕೊಡಬಹುದು, ಅದರ ಬದಲಿಗೆ ಪರ್ಯಾಯ ಏನಿದೆ? ಅದೇ ನಾವು ಈಗ ಹೋಟೆಲ್ಗೆ ಹೋದಾಗ ಅವ್ರು ಪ್ಲಾಸ್ಟಿಕ್ ಕವರ್ ಕೊಡೋದನ್ನ ಬೇಡ ಅನ್ಬೋದು. ನೀವು ಮುಂಚಿತವಾಗೇನೆ ಈ ಹೋಟೆಲ್ಗೆ ಹೋಗಿ ನಾನು ಸಾಂಬಾರು ಚಟ್ನಿ ತರಬೇಕು, ತಿಂಡಿ ತರಬೇಕು, ಮನೆಯಿಂದ ಡಬ್ಬ ತಗೊಂಡು ಹೋಗೋದು ಬಹಳ ಒಳ್ಳೇದು. ಆದಾಗ್ಯೂ ಮತ್ತೆ ಅಲ್ಲಿ ಪೋಚ್ಗಳು ಬರುತ್ತೆ, ಸಿಲ್ವರ್ ಪೋಚ್ಗಳದು ಪ್ಲಾಸ್ಟಿಕ್ ಬಿಟ್ಟು, ಆ ಥರದನ್ನ ಮೆಟೀರಿಯಲ್ ತಗೋಬಹುದು. ಈ ಅಡಿಕೆ ಹಾಳೆ ಬರುತ್ತೆ, ಅಡಿಕೆ ಎಲೆ ಮತ್ತೆ ಆಮೇಲೆ ಬೇರೆ ಶೀಟ್ಸ್ ಬರುತ್ತೆ, ಆ ಥರದ್ರಲ್ಲಿ ತಗೊಬೇಕು. ಈ ಹೆಚ್ಚಿನ ಇದರಲ್ಲಿ ಸ್ಟೀಲ್ ಡಬ್ಬ ತಗೊಂಡು ಹೋಗೋದು, ಬಾಕ್ಸ್ ತಗೊಂಡೋದು ಬಹಳ ಒಳ್ಳೇದು. ಎರಡನೆಯದು ಕಡಿಮೆ ಮಾಡಬೇಕು. ಅದ್ರ ಆಲ್ಟರ್ನೇಟಿವ್ ಯಾವ್ದು? ಪ್ಲಾಸ್ಟಿಕ್ ಸ್ಪೂನ್ ಇರ್ಬೋದು. ಈಗ ಡಿಸ್ಪೋಸಲ್ ಬಾಕ್ಸ್ ಇದೆ, ಎಲ್ಲೋ ಟೂರ್ ಹೋಗ್ತಾ ಇದೀವಿ, ಡಿಸ್ಪೋಸಲ್ ಬಾಕ್ಸ್ ಕೊಟ್ಟ ತಕ್ಷಣ ಅಲ್ಲಿ ಹೋಗಿ ಫುಡ್ ತಗೊಂಡ ಮೇಲೆ ಅದು ಬಿಸಾಕ್ತಿವಿ. ಅದ್ರ ಬದಲು ನಮ್ದೇ ಆದಂತ ಸ್ಟೀಲ್ ಬಾಕ್ಸ್ ತಗೊಂಡು ಹೋದ್ರೆ ಆ ಬಾಕ್ಸ್ ಅಲ್ಲಿ ಊಟ ಆದ್ಮೇಲೆ ಆ ಬಾಕ್ಸ್ ನಲ್ಲೇ ತೊಳ್ಕೊಂಡು ವಾಪಸ್ ತರಬಹುದು. ಈ ರೀತಿಯಾಗಿ ನಾವು ಅದನ್ನ ಪೂರ್ತಿ ಟೋಟಲಿ ರೆಡ್ಯೂಸ್ ಮಾಡಬಹುದು. ಸೊ ಈಗ ರೆಡ್ಯೂಸ್ ಮಾಡೋದ್ರಿಂದ ಆವಾಗ ಏನು ಮ್ಯಾನುಫ್ಯಾಕ್ಚರಿಂಗ್ ಬರೋದಾಗ್ಲಿ ಅಥವಾ ಅದನ್ನ ಉಪಯೋಗಿಸೋದಾಗ್ಲಿ ಮಾರಾಟಗಾರರಿಗೆ ಇದು ವ್ಯಾಪಾರ ಅಲ್ಲ, ಆಗಲ್ಲ ಅಂತ ಹೇಳಿ ಅವರು ಕೊನೆಗಾಣಿಸಬಹುದು, ಅದನ್ನ ರೆಡ್ಯೂಸ್ ಮಾಡಬಹುದು. ಈಗ 3R ರೀಸೈಕಲ್ ಮಾಡುವಂತಹದ್ದು, ಇದ್ರ ಬಗ್ಗೆ ಹೇಳಿ. ರೀಸೈಕಲ್ ಅಂದ್ರೆ ನಾವು ಏನು ಪ್ಲಾಸ್ಟಿಕ್ ಅಂತ ಯೂಸ್ ಮಾಡ್ತೀವಿ, ಒಂದು ಚೇರ್ ಮುರಿತು, ಪ್ಲಾಸ್ಟಿಕ್ ಚೇರ್ ಮುಗೀತು, ಅಥವಾ ಪ್ಲಾಸ್ಟಿಕ್ ಕೊಡ ಹಾಳಾಯ್ತು, ಅಥವಾ ಪ್ಲಾಸ್ಟಿಕ್ ಐಟಮ್ ಯಾವುದೇ ಡ್ಯಾಮೇಜ್ ಆದಾಗ ಮುನ್ಸಿಪಲ್ ಸಾಲಿಡ್ ವೇಸ್ಟ್ಗೆ ಅಥವಾ ಹೊರಗಡೆ ಬಿಸಾಕಿದೆ, ಒಂದ್ ಕಡೆ ಶೇಖರಣೆ ಮಾಡಿ ರೀಸೈಕಲ್ ಮಾಡುವಂತವರೇ ಇರ್ತಾರೆ. ಈವನ್ ಮುನ್ಸಿಪಾಲಿಟಿಗೆ ಖುದ್ದಾಗಿ ಪ್ಲಾಸ್ಟಿಕ್ದೆ ಸಪ್ರೇಟ್ ಅಂತ ಕೊಟ್ಟರೆ ರೀಸೈಕಲ್ ಮಾಡೋ ಯೂನಿಟ್ಗಳಿದೆ, ಆ ರೀಸೈಕಲ್ ಮಾಡೋ ಯೂನಿಟ್ಗೆ ಈ ಪ್ಲಾಸ್ಟಿಕ್ಗಳು ಹೋದರೆ ಅವರು ಅದನ್ನು ಮೆಲ್ಟ್ ಮಾಡಿ ಗ್ರಾನ್ಯೂಲ್ಸ್ ಮಾಡ್ತಾರೆ. ಆ ಗ್ರಾನ್ಯೂಲ್ಸ್ನ ಬೇರೆ ಬೇರೆ ಐಟಮ್ಗಳಿಗೆ, ಆಟಿಕೆ ಆಗಿರ್ಬೋದು, ಇಲ್ಲಾಂದ್ರೆ ಕೊಡ ಆಗಿರ್ಬೋದು, ಇಲ್ಲ ಸಿಮೆಂಟ್ ಬಿಲ್ಡಿಂಗ್ ಕಟ್ಟಡ ಕೆಲಸಕ್ಕೆ ಸೆಕೆಂಡ್ ಗ್ರೇಡೆಡ್ ಅಲ್ಲಿ ಅದು ಪ್ಲಾಸ್ಟಿಕ್ ಬಾಂಡ್ಲಿ ಆ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಹಾಗಾಗಿ ಮತ್ತೆ ಅದಕ್ಕೆ ರಾ ಮೆಟೀರಿಯಲ್ ಆಗಲಿ ಬೇರೆ ಇನ್ನೊಂದು ತರ ಅವಶ್ಯಕತೆ ಇರೋದಿಲ್ಲ, ಇದು ರೀಸೈಕಲ್ ಆಗುತ್ತೆ. ಜೊತೆಗೆ ಬಹುಶಃ ರಸ್ತೆ ಅಭಿವೃದ್ಧಿಗೂ ರಸ್ತೆ ಅಭಿವೃದ್ಧಿಗೂ ಈ ತರ ಬಳಕೆ ಮಾಡಕ್ಕಾಗದೇ ಇರೋ ಪ್ಲಾಸ್ಟಿಕ್ ಇದ್ರೆ ಅದನ್ನ ವಿಟಮಿನ್ ಜೊತೆ ಮಿಕ್ಸ್ ಮಾಡಿ ಅದನ್ನ ಸಹಿತ ಯೂಸ್ ಮಾಡಬಹುದು, ಆ ಮಟ್ಟಕ್ಕೆ ಆಗುತ್ತೆ. ಬಹುಶಃ ಈ ಪ್ಲಾಸ್ಟಿಕ್ನ ಮೂಲವೂ ಕೂಡ ಪೆಟ್ರೋಲಿಯಂ ಉತ್ಪನ್ನವೇ ಆಗಿದೆ. ಪೆಟ್ರೋಲಿಯಂ ಎಲ್ಲಾ ಪ್ಲಾಸ್ಟಿಕ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಅದರಲ್ಲಿ ಗ್ರೇಡಿಂಗ್ ಇರುತ್ತೆ, ಅದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಅದರಿಂದ ಆದಷ್ಟು ಈಗ ನಮ್ಮ ಮೈಕ್ರೋ ಲೆವೆಲ್ ಅಲ್ಲಿ ಫಿಶ್ಗಳಲ್ಲಿ ಬರ್ತಾ ಇದೆ, ಅದರಿಂದ ಪ್ಲಾಸ್ಟಿಕ್ ಸುಡೋದ್ರಿಂದ, ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಯೂಸ್ ಮಾಡೋದ್ರಿಂದ, ಪ್ಲಾಸ್ಟಿಕ್ ಕಪ್ಪಲ್ಲಿ ಕಪ್ಪು ಬ್ಯಾನ್ ಆಗಿದೆ, ಕಪ್ಪಲ್ಲಿ ಕಾಫಿ ಟೀ ಬಿಸಿದ್ ಕುಡಿಯೋದ್ರಿಂದ ಅದು ಕ್ಯಾನ್ಸರ್ ಕಾರಕ ಅಂಶ ಗೊತ್ತಾಗಿ ಮುಂದೆ ಬಹಳ ವರ್ಷಗಳ ನಂತರ ಅದು ಕ್ಯಾನ್ಸರ್ ಅಟ್ಯಾಕ್ ಆಗೋ ಚಾನ್ಸಸ್ ಬಹಳನೇ ಇದೆ. ಹಾಗೆ ಸೈಂಟಿಫಿಕ್ ಆಗಿ ಪ್ರೂನು ಆಗಿದೆ ಇದು. ಸರ್, ಈಗ ಪ್ಲಾಸ್ಟಿಕ್ ಗ್ರಾಹಕರ ದೃಷ್ಟಿಯಿಂದ ಪ್ಲಾಸ್ಟಿಕ್ ಅನ್ನ ನಾವು ನೋಡಿದೀವಿ, ಆದ್ರೆ ಉತ್ಪಾದಕರ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕೊಂದು ವ್ಯವಸ್ಥಿತವಾದಂತಹ ಒಂದು ಕ್ರಮ ಅಂತ ಏನಾದ್ರು ಉಂಟಪ್ಲ ಇಂತಹ ಕಂಪನಿಯವರೇ ಮಾಡಬೇಕು ಅಥವಾ ಏನಾದ್ರು ಗೈಡ್ಲೈನ್ಸ್ ಇದೆಯಾ? ಇಲ್ಲ, ಗೈಡ್ಲೈನ್ಸ್ ಇಲ್ಲ. ನಾವು ಈಗ ಸರ್ಕಾರದಿಂದ ಬ್ಯಾನ್ ಆಗಿದೆ, ಯಾರು ಉತ್ಪಾದನೆ ಮಾಡಬಹುದು ಮಾರಾಟ ಮಾಡಬಾರದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಸೆಕ್ಷನ್ 15 ಪ್ರಕಾರ ಶಿಕ್ಷಾರ್ಹ ಅಪರಾಧ ಆಗುತ್ತೆ, 5 ವರ್ಷ ಜೈಲ್ ಇದೆ, 1 ಲಕ್ಷ ರೂಪಾಯಿ ದಂಡ ಇದೆ. ಹಾಗಾಗಿ ಕೈಗಾರಿಕಾ ಏರಿಯಾಗಳಲ್ಲಿ, ಆಗ ಸಂಬಂಧಪಟ್ಟ ಕೈಗಾರಿಕೆಗಳ ಏರಿಯಾದಲ್ಲಿ ಈ ಉತ್ಪಾದನೆ ಆಗ್ತಾ ಇರಲ್ಲ. ಎಲ್ಲೋ ಕದ್ದು ಮುಚ್ಚಿ ಯಾವುದೋ ಮೂಲೆಯಲ್ಲೋ ಅಥವಾ ಮನೆಯಲ್ಲೋ ಹೊರಗಡೆನೋ ಅಥವಾ ಊರಾಚೆನ ಗೊತ್ತಿಲ್ದಿರೋ ಜಾಗ ಶೆಡ್ಡಲ್ಲೋ ತಯಾರಿ ಮಾಡ್ತಾ ಇರ್ತಾರೆ. ಅಂಥದ್ದು ಬಂದ ತಕ್ಷಣವೇ ನಾವು ನಮ್ಮ ಯಾವ ಏರಿಯಾದಲ್ಲಿ ಇರುತ್ತೆ ಅಲ್ಲಿ ಮಂಡಳಿಯ ಪ್ರಾದೇಶಿಕ ಅಧಿಕಾರಿಗಳು, ಆಮೇಲೆ ಅಲ್ಲಿನ CMC ಆಗ್ಬೋದು, TMC ಆಗ್ಬೋದು, ಇಲ್ಲ TP ಆಗ್ಬೋದು, ಅವರ ಸಹಯೋಗದಂಗೆ ಪೊಲೀಸ್ ಪ್ರೊಟೆಕ್ಷನ್ ಜೊತೆಗೇನೆ ಕಂಪ್ಲೀಟ್ ಸೀಸ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಈ ರೀತಿ ಆದಾಗ ಎಲ್ಲ ಪ್ರತಿಯೊಂದು ಪೇಪರಲ್ಲಿ ಬರ್ತಿರುತ್ತೆ, ನಾವು ನಮ್ಮ ಕಡೆಯಿಂದ ಕ್ರಮ ತಗೊಳ್ತೀವಿ. ಈಗ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯಾವ ಇಂಡಸ್ಟ್ರಿಯಲ್ ಏರಿಯಾದಾಗಲಿ ಬೇರೆ ಕಡೆ ಎಲ್ಲೋ ಆಗಲಿ ಈ ಪ್ಲಾಸ್ಟಿಕ್ ಉತ್ಪಾದನೆ ಕ್ಯಾರಿ ಬ್ಯಾಗ್ ಉತ್ಪಾದನೆ ಮಾಡ್ತಾ ಇರಲ್ಲ. ಅದು ಕೂಡ ರಸ್ತೆ ಬದಿಯಲ್ಲಿ ಸಾಕಷ್ಟು ಎಲ್ಲ ಈ ಚೀಲಗಳನ್ನ ಹೊರಗಡೆಯಿಂದ ತರ್ತಾ ಇದ್ದಾರೆ. ಯಾವುದೇ ಮಾರಾಟಗಾರಿಗೆ ನಾವು ಹೋಗಿ ದಂಡ ಹಾಕಿ ಆಕ್ಷನ್ ಅಂತ ಮಾಡಿದಾಗ ಅವರು ಕೇಳದೆ ಮಾರಾಟಗಾರನ್ನ ನಿಲ್ಲಿಸಿ ಅವರಿಂದ ಕೊಡ್ತಾ ಇದ್ದಾರೆ. ತರದ ನಿಲ್ಸಿದ್ರೆ ಆಟೋಮೆಟಿಕ್ ಆಗಿ ಅವ್ರ ಇಲ್ಲ ಆಯ್ತು, ನಮ್ಮ ವಾಹನದಲ್ಲೇ ನಿಮ್ಮನ್ನು ಕರ್ಕೊಂಡೋಗಿ ಅವ್ರು ಎಲ್ಲಿ ತಯಾರಿಸ್ತಾ ಇದ್ದಾರೆ ಅವರನ್ನು ತೋರಿಸಿ ನಾವಲ್ಲೇ ಸೀಸ್ ಮಾಡಿ ಆಕ್ಷನ್ ತಗೊಳ್ತೀವಿ ಅಂದರೆ ಅವ್ರು ಯಾರು ಮುಂದೆ ಬರಲ್ಲ. ಇಲ್ಲಿ ಎಲ್ಲಿಂದ ತಂದ್ರಿ, ಸಂಬಂಧಪಟ್ಟಿದ್ದ ಅವರ ನಂಬರ್ ಕೊಡಿ, ಅದು ಯೂಸ್ ಮಾಡಬೇಡಿ, ನಾವು ಕ್ರಮ ತಗೊಳ್ತೀವಿ ಅಂದರೆ ಆ ನಂಬರ್ ಸಹಿತ ಹೇಳಲ್ಲ. ಹೊರಗಡೆಯಿಂದ ತರ್ತಾರೆ ಇವರ ದಿನಸಿ ಸಾಮಾನು ಎಲ್ಲ ತರ ಟೈಮಲ್ಲಿ ತಂದುಬಿಟ್ಟು ಇಲ್ಲಿ ಗ್ರಾಹಕರಿಗೆ ಕೊಡೋ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಅಂತಲೇ ಒಂದು ನಿರ್ದಿಷ್ಟವಾದ ಜಾಗ ಇರಲ್ಲ, ಹಾಗಾಗಿ ನಾವು ಪ್ರತಿ ಸರಿ ರೈಡ್ ಮಾಡಿದಾಗಲೂ ಮುನ್ಸಿಪಾಲ್ಟಿಗಳಿಗೆ ಆಮೇಲೆ ಪುರಸಭೆಗಳಿಗೆ ನಾವು ಹೇಳೋದು ಏನಂದರೆ ಅವ್ರ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೋ ಅವ್ರನ್ನ ಮೊದಲು ಗಮನಿಸಿ ಅವ್ರನ್ನ ಹಿಡೀರಿ, ಅಲ್ಲಿ ಬರೋದನ್ನ ತಡೆಗಟ್ಟಿ ಅಂತ ಹೇಳ್ತೀವಿ. ಈವನ್ ಚೆಕ್ ಪೋಸ್ಟ್ಗಳಲ್ಲೂ ನಾವು ಎಷ್ಟೋ ಸರಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ವೆಹಿಕಲ್ಗಳಲ್ಲಿ ಬಾಕ್ಸ್ ಕಟ್ಲೆ ಏನಾರು ಬಂದಾಗ ಅಲ್ಲಿ ಚೆಕ್ ಮಾಡಿದಾಗ ಕಂಡು ಬಂದರೆ ಸೀಸ್ ಮಾಡಿ ಅಂತ. ಈ ಎಲ್ಲ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಆದರೂ ಒಂದು ಕಳ್ಳದಾರಿಯನ್ನ ರೀತಿಯಲ್ಲಿ ಇವರು ಐಟಮ್ಗಳು ತಂದಾಗ ತಗೊಂಡು ಬರ್ತಾರೆ, ಸೀಸ್ ಆಗಿ ದಂಡ ಕಟ್ತೀವಿ ಅಂತ ಹೇಳ್ತಾರೆ. ಅದಾಗಬದಲು ಮುಂದಿನ ದಿನದಲ್ಲಿ ನಾನು ಈ ನಮ್ಮ ಮುನ್ಸಿಪಾಲ್ಟಿಗಳಿಗೆ ಪುರಸಭೆಗಳಿಗೆಲ್ಲ ಹೇಳ್ತಾ ಇರೋದಂದ್ರೆ ಅವರ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅನ್ನೋದೇ ನಾವು ನಿರ್ದೇಶನ ಕೊಡ್ತಾ ಇದ್ದೀವಿ. ಈಗ ಮನೆ ಮನೆಯಿಂದ ಕಸ ಸಂಗ್ರಹ ಒಂದು ಮಾಡುವಂತಹದ್ದು ಮತ್ತು ವಿಲೇವಾರಿ ಮಾಡುವುದಕ್ಕೆ ಪುರಸಭೆಯಿಂದ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ಹೇಗೆ ಕಡಿಮೆ ಮಾಡಬಹುದು? ಇಲ್ಲಿ ಪ್ಲಾಸ್ಟಿಕ್ ಬಳಕೆನ ಏನಂದ್ರೆ ಈಗ ಬ್ರೆಡ್ಡು, ಹಾಲಿನ ಕವರು ಆ ತರ ಬರ್ತಾ ಇರುತ್ತೆ. ಹಾಲಿನ ಕವರ್ಗೆ ಒಂದು ಗೇಜ್ ಇದೆ, ಹಾಲು ಮುಂಚೆ ಎಲ್ಲ ಬಾಟ್ಲಲ್ಲಿ ಬರ್ತಾ ಇತ್ತು, ಅದನ್ನ ವಾಷಿಂಗ್ ಆಗ್ತಾ ಇತ್ತು ಪ್ರಾಪರ್ ವೇನಲ್ಲಿ, ಹಾಟ್ ವಾಟರ್ ವಾಶ್ ಮಾಡಿ ಕೊಡ್ತಾ ಇದ್ರು. ಒಂದೊಂದು ಟೈಮು ವಾಷಿಂಗ್ ಅಲ್ಲಿ ವ್ಯತ್ಯಾಸ ಆದಾಗ ಎಂಟೈರ್ ಕಂಟೈನರ್ ಇರ್ಬೋದು, ಎಂಟೈರ್ ಆ ಏರಿಯಾದ ಇದೇ ಇರ್ಬೋದು, ಹಾಲು ಒಡೆದೋಗ್ತಾ ಇತ್ತು ಕೆಟ್ಟು ಹೋಗ್ತಾ ಇತ್ತು. ಅಂತ ಟೈಮಲ್ಲಿ ಏನ್ ಮಾಡಿದ್ರು, ಇದು ವಾಷಿಂಗ್ ಅಲ್ಲಿ ಏನಾರು ಪ್ರಾಬ್ಲಮ್ ಆದಾಗ ಇಡೀ ಹಾಲು ಇದಾಗುತ್ತೆ, ಮನೆಗೆ ಹೋದ್ಮೇಲೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವರು ತುಂಬಾ ತಿಕ್ಕಾದ ಗ್ರೇಡ್ ಇರೋ ಪ್ಲಾಸ್ಟಿಕ್ ಪ್ಯಾಕೆಟ್ನ ಪೌಚ್ಗಳನ್ನ ಮಾಡಿ ಅದರಲ್ಲಿ ಸಪ್ಲೈ ಮಾಡ್ತಾರೆ. ಅದನ್ನ ರೀಸೈಕಲ್ ಮಾಡ್ಬೋದು, ಅವರಿಗೆ ಮತ್ತು ಆಯಿಲ್ ಪ್ಯಾಕೆಟ್ಗಳಿಗೆ ಪರ್ಮಿಷನ್ ಇದೆ, ರೀಸೈಕಲ್ ಆಗುತ್ತೆ. ಅದನ್ನ ಸಪ್ರೇಟ್ ಆಗಿ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾರು ಮುನ್ಸಿಪಾಲ್ಟಿಯಿಂದ ಕಸ ಸಂಗ್ರಹಣೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಐಟಮ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಈವನ್ ವಾಟರ್ ಬಾಟ್ಲ್ ಇರ್ಬೋದು, ವಾಟರ್ ಬಾಟ್ಲ್ಗೂ ಖಾಲಿ ಬಾಟ್ಲು ಕೆಜಿಗೆ 10-12 ರೂಪಾಯಿ ಇದೆ. ಅದನ್ನು ಅಷ್ಟೇ, ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಹೋದ್ಮೇಲೆ ಅವರೇನು ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆಯಲ್ಲ ಅಲ್ಲಿ ಅದನ್ನ ಸಪ್ರೇಟ್ ಮಾಡ್ತಾರೆ. ಎಲ್ಲ ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಕವರ್ಸ್, ಆ ಪೌಚ್ ಎಲ್ಲ ಒಂದು ಮಾಡಿ ಬೇಲಿಂಗ್ ಅಂತ ಒಂದು ಮಿಷಿನ್ ಇರುತ್ತೆ, ಕಂಪ್ಲೀಟ್ ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿ ಅದು ವ್ಯಾಲ್ಯೂಯಬಲ್, ಅದನ್ನ ಕಳಿಸ್ಕೊಡ್ತಾರೆ. ಇನ್ಸಿನರೇಷನ್ ಕಳಿಸ್ತಾರೆ, ರೀಸೈಕಲ್ ಮಾಡೋದು ರೀಸೈಕ್ಲಿಂಗ್ ಕಳಿಸ್ಕೊಡ್ತಾರೆ. ಇಲ್ಲಿ ಸೆಗ್ರಿಗೇಷನ್ ಆಗಿ ಹೋಗುತ್ತೆ. ಈ ರೀತಿ ಹೋಗೋದ್ರಿಂದ ಪ್ಲಾಸ್ಟಿಕ್ ಮಾಲಿನ್ಯ ಹೊರಗಡೆ ಆಗೋದು ತಪ್ಪತ್ತೆ. ಅದೇ ರೀತಿ ನಾವೇನಾರು ಅಲ್ಲಿ ಕೊಡದಲೆ ಆಚೆ ರಸ್ತೆ ಬದಿ ಹೊರಗಡೆ ಅಥವಾ ಬೀಚ್ ಹತ್ರ ಹೋದ್ವಿ, ತಗೊಂಡ್ವಿ, ಅಲ್ಲೇ ತಿಂದ್ವಿ, ಅಲ್ಲೇ ಬಿಸಾಕಿದ್ವಿ, ಇದಕ್ಕೆ ಡಿಸಿಗ್ನೇಟೆಡ್ ಏನು ಡಸ್ಟ್ಬಿನ್ ಇಟ್ಟಿರ್ತಾರಲ್ಲ ಅಲ್ಲಿ ಹಾಕ್ದಲೇನೆ ರಸ್ತೆ ಬದಿಯ ಮಣ್ಣಿನ ಮೇಲೆ ಎಸ್ತು ಬಂದ್ರೆ ಅದು ಪರಿಣಾಮ ಬೀಳುತ್ತೆ. ಮಣ್ಣಲ್ಲಿ ಸೇರಿದ್ರೆ 500-1,000 ವರ್ಷ ಆದರೂ ಕರ್ಗಲ್ಲ. ಅಲ್ಲಿ ಏನೋ ಮುಖ ಪ್ರಾಣಿಗಳು ತಿಂದ್ರೆ ಅವು ಹೊಟ್ಟೆಯಿಂದ ಆಚೆ ಬರಲ್ಲ. ಮಣ್ಣಿಗೆ ಸೇರಿದ ಮೇಲೆ ಗಿಡ ಬೆಳೆಯೋದಕ್ಕೆ, ಮಣ್ಣಿನ ಫಲವತ್ತತೆ, ಎರೆಹುಳು ಉತ್ಪಾದನೆ ಆಗೋದಕ್ಕೆ, ಮತ್ತು ನೀರು ಸರಾಗವಾಗಿ ಅದಕ್ಕೆ ಈವನ್ ಪೈಪ್ಗಳಲ್ಲೂ ಬ್ಲಾಕ್ ಆಗ್ಬೋದು. ಇಷ್ಟೆಲ್ಲ ತೊಂದರೆಗಳಾಗತ್ತೆ. ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ಹಾಕಿರುವಂತಹ ನೀರನ್ನ ಮಾರಾಟ ಮಾಡುವ ಅಂಗಡಿಗಳಲ್ಲಿ ವಾಪಸ್ ಪ್ಲಾಸ್ಟಿಕ್ ಅನ್ನು ವಾಪಸ್ ತಂದು ಕೊಟ್ಟರೆ 1 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೋದಲ್ಲ? ಹೌದು. ಈಗ ಈ ನಿಟ್ಟಿನಲ್ಲಿ ಈ ವರ್ಷ ಎಲ್ಲ ಮಿಷಿನೇ ಕಿಯಾಸ್ಕ್ ಅಂತ ಒಂದು ಕಂಪ್ನಿಯವರು ಬರ್ತಾ ಇದ್ದಾರೆ ಮುಂದೆ. ಅವರು ಹಾಗೇನೆ ಈಗ ಏನು ಖಾಲಿ ಬಾಟ್ಲನ್ನ ಅಲ್ಲಿ ಹಾಕಿದ್ರೆ ನಿಮಗೆ ಆ ಒಂದು ಖಾಲಿ ಬಾಟ್ಲಿಗೆ ಒಂದು ಕಾಯಿನ್, ಅದು ಅವರು 2 ರೂಪಾಯಿ ಕಾಯಿನ್ ಇರ್ಬೋದು, ಇಲ್ಲ 1 ರೂಪಾಯಿ, ಅದನ್ನ ಕಾಯಿನ್ ಕೊಡೋ ಮಿಷಿನ್ಗಳನ್ನ ಹಾಕ್ತಾ ಇದ್ದಾರೆ. ಅದನ್ನ ಎಲ್ಲ ಇದರಲ್ಲೂ ಅದನ್ನ ಆ ಮಿಷಿನ್ಸ್ ಇಡೋದು ಅಂತ ಈ ಸರಿ ಈ ವಿಶ್ವ ಪರಿಸರ ದಿನಾಚರಣೆ June 5th ಬೆಂಗಳೂರಿನಲ್ಲಿ ಮಂಡಳಿಯಿಂದ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಲ್ಲಿ ಅದನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಾ ಕಡೆಗೂ ಇದನ್ನ ಕೊಡ್ತಾ ಇದ್ದಾರೆ ಕಾಯಿನ. ಈವನ್ ಪ್ಲಾಸ್ಟಿಕ್ ಇದಕ್ಕೆ ನೀವು ತಗೊಂಡೋಗಿ ಕೊಟ್ಟರು KG 12 ರೂಪಾಯಿ ಕೊಡ್ತಾ ಇದ್ದಾರೆ. ಬಟ್ ತೂಕ ಜಾಸ್ತಿ ಬರೋದ್ರಿಂದ ನಮ್ಮ ತುಂಬಾ ಬಾಟ್ಲುಗಳು ಕೊಡೋದ್ರಿಂದ ಇದು ಎಲ್ಲಿ ತಗೊಳ್ತೀವೋ ಅಲ್ಲೇ ವಾಪಸ್ ಹಾಕಿದ್ರೆ ಆ ಕಾಯಿನ್ ಬರೋ ಒಂದು ಒಳ್ಳೆ ಯೋಜನೆನ ನಮ್ಮ ಮಂಡಳಿ ವತಿಯಿಂದ ಮಾಡ್ತಾ ಇದ್ದೀವಿ. ಸ್ವಲ್ಪ ಪರಿಸರ ಸಂರಕ್ಷಣೆಯ ಬಗ್ಗೆ ಮಾತನಾಡುವ. ಸದ್ಯದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ, ಏನೇನು ಪರಿಸರ ಸಮಸ್ಯೆಗಳಿವೆ, ಇದರ ನಿರ್ವಹಣೆ ಮಾಡುವಂತಹದ್ದೆಲ್ಲ ಹೇಗೆ? ಉತ್ತರ ಕನ್ನಡ ನೋಡಿದ್ರೆ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಅಂದ್ರೆ ಸಸಿಗಳನ್ನ ನೆಡೋದು, ಮರ ಗಿಡಗಳನ್ನ ಬೆಳೆಸೋದಕ್ಕೆ ಪರಿಸರ ಇದು ಮಾಡುವುದು ಅಂತ ಕ್ರಮದ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಪ್ರಶ್ನೆ ಉದ್ಭವ ಆಗಲ್ಲ. ವೆಸ್ಟರ್ನ್ ಘಾಟ್ಸ್ ತುಂಬಾ ಇರೋದ್ರಿಂದ ಗಿಡ ಮರಗಳು ಸಾಕಷ್ಟು ಪ್ರಮಾಣದಿಲ್ಲ. ಇಲ್ಲಿ ಅರಣ್ಯನು ಚೆನ್ನಾಗಿರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಚೆನ್ನಾಗಿ ಕೆಲಸ ಮಾಡ್ತಿರೋದ್ರಿಂದ ಕಾಡಿನ ಪ್ರಮಾಣ ಹೆಚ್ಚಿರೋದ್ರಿಂದ ಆ ವಿಷಯದಲ್ಲಿ ಮರಗಿಡಗಳ ಸಮಸ್ಯೆ ಇಲ್ಲ. ಇಲ್ಲಿ ಏನಂದ್ರೆ ನಮ್ಮ ಘನತ್ಯಾಜ್ಯ ವಿಲೇವಾರಿನಲ್ಲಿ ವೆಟ್ ವೇಸ್ಟು, ಡ್ರೈ ವೇಸ್ಟ್ ಅಂತ ಮನೆಯಿಂದ ಕೊಡ್ತೀವಲ್ಲ, ಪ್ರತಿಯೊಬ್ಬರು ನನ್ನದು ಒಂದು ಜವಾಬ್ದಾರಿ ಇದೆ, ಪರಿಸರಕ್ಕೆ ನನ್ನದು ಒಂದು ಕಾಣಿಕೆ ಕೊಡಬೇಕು. ನಾವು ಬಂದಾಗ ಬರೀ ಪರಿಸರ ಸ್ವಚ್ಛವಾಗಿ ಇಡೋದಲ್ಲದೆ ಮುಂದಿನ ಪೀಳಿಗೆಗೆ ನಾವು ಬಿಟ್ಟೋಗ್ಬೇಕು. ಯಾರೇನಿಲ್ಲಿ ಶಾಶ್ವತ ಅಲ್ಲ, ಮುಂದಿನ ಬರ ಪೀಳಿಗೆಗೂ ಪರಿಸರ ಸ್ವಚ್ಛವಾಗಿದೆ. ನಮ್ಮ ತಾತ ಮುತ್ತಾತಂದಿರು ಬಿಟ್ಟೋದ ಪರಿಸರ ಹೇಗಿತ್ತು, ಈಗ ಹೇಗಾಗಿದೆ. ಮತ್ತೆ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಪ್ರತಿಯೊಂದು ರೈನ್ ಹಾರ್ವೆಸ್ಟಿಂಗ್ ಆಗ್ಬೋದು, ಏನು ಮಳೆ ಬಿದ್ದ ಮಳೆ ನೀರು ಭೂಮಿಗೆ ಇಂಗಬೇಕು, ಒಳಗಡೆ ಇರೋ ಬಾವಿ ಎಲ್ಲ ರೀಚಾರ್ಜ್ ಆಗಬೇಕು, ಮತ್ತೆ ಬೇಸಿಗೆನಲ್ಲಿ ಆ ನೀರು ಸಾಕಷ್ಟು ಪ್ರಮಾಣದಲ್ಲಿ ಇದ್ದೇ ಆ ನೀರು ಉಪಯೋಗಿಸ್ಬೇಕು ಅಂತ ಇದೆ. ಇಲ್ಲಿ ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಸುರಿದಿರೋ ನೀರು ಬಹಳಷ್ಟು ಒಳ್ಳೆ ಶುದ್ಧ ನೀರು ಜರಿ, ಆ ಜರಿಯಾಗಿ ಬಂದು ಸಮುದ್ರ ಸೇರ್ತಾ ಇದೆ. ಉತ್ತರ ಕನ್ನಡ ಜಾಗ ಕಡಿಮೆ ಇರೋದ್ರಿಂದ ಯಾವುದೇ ದೊಡ್ಡ ಕೊಳ ಆಗಲಿ ಕೆರೆ ಆಗಲಿ ಇಲ್ದಲೆ ಎಲ್ಲ ನೀರು ಜರಿಯಿಂದ ಬಂದ ಶುದ್ಧವಾದ ನೀರು ಸಮುದ್ರ ಸೇರ್ತಾ ಇದೆ. ಇನ್ನು ಸ್ವಲ್ಪ ಕಾಳಿ ನದಿಗೆ ಸೇರಿ ಸಮುದ್ರಕ್ಕೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ನೀರು ಬಿದ್ದ ನೀರನ್ನ ಹಿಡಿದಿರೋ ರೀತಿಯಲ್ಲಿ ನಾವು ಮನೆಯಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ರೀಚಾರ್ಜ್ ಪಿಟ್ಸ್ ಅಂತೀವಿ, ಬಾವಿಗಳಿಗೆ ಮತ್ತೆ ನೀರು ಸೇರೋ ರೀತಿ ಮಾಡ್ಕೋಬೇಕು. ಹಾಗೇನೆ ಇಲ್ಲಿ ನಮ್ಮ ಮನೆಗಳಿರೋ ಏರಿಯಾದಲ್ಲಿ UGD ಆಗಲಿ ಮತ್ತೆ ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಅಪ್ಡೇಟ್ ಆಗಬೇಕು. ಇದನ್ನು ನಾವು ಮುನ್ಸಿಪಾಲ್ಟಿಗಳಿಗೆ ಹೇಳಿದ್ದೀವಿ, ಕ್ರಮ ತಗೊಂಡು ಇದು ಮಾಡ್ಕೊಳ್ಳಿ ಅಂತ. ಹಾಗೆ 3MLD STP ಈಗ ಹೊಸದಾಗಿ ಪರ್ಮಿಷನ್ ತೊಗೊಂಡಿದ್ದಾರೆ, ಹಾಕ್ತಾ ಇದ್ದಾರೆ ಎಲ್ಲ ಕಡೆನೂ. ಈಗೇನು ಇಲ್ಲಿ 31 ವಾರ್ಡ್ ಇದ್ರೆ ಒಂದು 7-8 ವಾರ್ಡಲ್ಲಿ UGD ಇದು ಇದೆ ಅಂತ ಕೇಳಿದ್ದೀನಿ. ಇನ್ನು ಉಳಿದಿದ್ದ ಏರಿಯಾದಲ್ಲೂ UGD ಆಗಿ ಬಿದ್ದ ಮಳೆ ನೀರು ಹಾಗೆ ಡ್ರೈನೇಜ್ ನೀರನ್ನು ನೀಟಾಗಿ STPಗೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಬಂದು ಟ್ರೀಟ್ ಆಗಿ ಆ ನೀರುಗಳನ್ನು ರಸ್ತೆ ಬದಿ ಇರೋ ಗಾರ್ಡನ್ಗೆ ಪಾರ್ಕಲ್ಲಿ ಎಲ್ಲ ಉಪಯೋಗಿಸೋ ರೀತಿ ಆದರೆ ಆವಾಗ ನಾವು ಸ್ವಚ್ಛವಾದ ಪರಿಸರ ಮೇಂಟೈನ್ ಮಾಡಬಹುದು. ಪ್ರತಿ ವರ್ಷ ಮಳೆಗಾಲದಲ್ಲಿಯೂ ಕೂಡ ಕಾರವಾರದಲ್ಲಿ ಇಂಥ ಒಂದು ಪರಿಸ್ಥಿತಿ ಕೂಡ ಎದುರಾಗ್ತದೆ, ಮಳೆಗಾಲದಲ್ಲಿ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. 2 ದಿನ ಜೋರಾಗಿ ಮಳೆ ಬಂದರೆ ಎಲ್ಲ ಸೈಟು, ಮನೆ ಮೇಲೆ ಬಿದ್ದ ನೀರು, ಪಕ್ಕದ ಚರಂಡಿ ಎಲ್ಲ ಬ್ಲಾಕ್ ಆಗುತ್ತೆ. ಇದಕ್ಕೆ ಕಾರಣ ಪ್ರಾಪರ್ ಡ್ರೈನೇಜು, ಪ್ರಾಪರ್ ಪ್ಲಾನಿಂಗು, ಮನೆಗಳ ಏರಿಯಾಗಳಾದಮೇಲೆ ಪ್ರಾಪರ್ ಪ್ಲಾನಿಂಗ್ ಆಗಿ ಅದಕ್ಕೆ ಎಲ್ಲಿ STPಗೆ ಸೇರಬೇಕು ಅಲ್ಲಿಗೆ ವ್ಯವಸ್ಥೆ ಆಗಬೇಕು. ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಳಿ ಅಂತ ನಾವು ಮೀಟಿಂಗಲ್ಲಿ ಮತ್ತೆ ನಮ್ಮ ಮುನ್ಸಿಪಲ್ ಕಮಿಷನರ್ಗೂ ಬಂದ ದಿನನೇ ಹೇಳಿದ್ದೀವಿ ಇದು ಇಷ್ಟು ಆಗಬೇಕು ಕಾರವಾರದ ನಗರಕ್ಕೆ, ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ಕಾಲಾನಂತರದಲ್ಲಿ ಇನ್ನೊಂದು ವರ್ಷದೊಳಗೆ ಇದೆಲ್ಲ ಅಪ್ಡೇಟ್ ಆಗ್ಬೋದು ನೆಕ್ಸ್ಟ್ ಮಳೆಗಾಲಕ್ಕೆ ಅಂತ ಭಾವಿಸ್ತೀನಿ ನಾನು. ಇನ್ನೊಂದು ಪ್ರಮುಖವಾದ ಪ್ರಶ್ನೆಯನ್ನು ನಾನು ಇಲ್ಲಿ ಕೇಳಬೇಕು. ಇತ್ತೀಚಿನ ವರ್ಷಗಳಲ್ಲಿ ಭೂಕುಸಿತದ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಕೇಳಿದ್ದೀವಿ, ಇದಕ್ಕೆ ಮಾನವನ ಒಂದು ಹಸ್ತಕ್ಷೇಪವೂ ಕೂಡ ಕಾರಣ ಆಗಬಹುದು? ಇಲ್ಲ, ಡೆವಲಪ್ಮೆಂಟ್ ಅಂತ ಬೇಕಾಗುತ್ತೆ, ರಸ್ತೆ ಮಾಡ್ತಾರೆ. ರಸ್ತೆ ಮಾಡಬೇಕಾದ್ರೆ ಎಷ್ಟು ಪ್ರಮಾಣದಲ್ಲಿ ಗುಡ್ಡ ಕಟ್ ಮಾಡಿದೀವಿ, ಆ ಕಟ್ಟಿಂಗ್ ಯಾವ್ದಿದೆ, ಗ್ರೇಡಿಯಂಟ್ ಏನಿದೆ, ಅದು ಆ ಗ್ರೇಡಿಯಂಟಿಗೆ ರಿಟೈನಿಂಗ್ ವಾಲ್ ಕೊಟ್ವ, ಆ ಸಾಯಿಲ್ ಯಾವ ರೀತಿ ಇದೆ, ಮೇಲಿಂದ ಬಿದ್ದ ಮಳೆ ನೀರು ಈ ಮಣ್ಣು ಜರುಗತಾ, ಅದರಲ್ಲಿ ಲ್ಯಾಟ್ರೇಟ್ ಅಥವಾ ಬಂಡೆ ಇದೆಯಾ, ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗಿತ್ತು. ಈಗ ಮೊನ್ನೆ ಶಿರೂರು ಗುಡ್ಡ ಕುಸಿತಕ್ಕೆ ಮುಖ್ಯ ಕಾರಣ ಅಂದರೆ ಹೆಚ್ಚಿನ ಮಳೆ ಆಗಿದೆ. ಮಳೆ ಬಿದ್ದ ಮೇಲೆ ಅಲ್ಲಿ ಏನು ನೀರು ಸರಾಗವಾಗಿ ಆ ಕಡೆಗೆ ತಗ್ಗಿನ ಪ್ರದೇಶಕ್ಕೆ ಹೋಗಬೇಕಾಗಿತ್ತು, ಅದು ಹೋಗಿಲ್ಲ. ಗುಡ್ಡದ ಒಳಗಡೆನೆ ಜಾಸ್ತಿ ಇಂಗಿದ್ರಿಂದ ಕೆಳಗಡೆ ಸಾಫ್ಟ್ ಸಾಯಿಲ್ ಇದೆ, ಆ ಸಾಯಿಲ್ ಪೂರ್ತಿ ಕ್ರೀಮ್ ತರ ಆದಂಗಾಗಿ ರಸ್ತೆ ಮೇಲೆ ಜಾರ್ಕೊಂಡು ಅಷ್ಟು ಸುಮಾರು ಒಂದು 50-80,000 ಟನ್ ತನಕ ಮಣ್ಣು ಸರ್ಕೊಂಡೋಗಿ ಅಲ್ಲಿ ಇದ್ದ ಹೋಟೆಲ್ ಮನೆ ಲಾರಿ ಎಲ್ಲದನ್ನು ತಗೊಂಡೋಗಿ ಗಂಗಾವಳಿ ನದಿಗೆ ಸೇರಿಕೊಂಡಿದೆ. ಇದನ್ನ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗಿತ್ತು, ಇಲ್ಲಿ ಏನಾಗ್ತಾ ಇದೆ, ಈ ಗುಡ್ಡಕ್ಕೆ ರಿಟೈನಿಂಗ್ ವಾಲ್ ಎಲ್ಲ ಪಕ್ಕ ಆಗಬೇಕು, ರೋಡ್ ಆಗಿದೆ, ರೋಡ್ ಆದಮೇಲೆ ಪಕ್ಕ ರಿಟೈನಿಂಗ್ ವಾಲ್ ಮಾಡಬೇಕು, ಇಲ್ಲ ಇನ್ನಷ್ಟು ಜಾಗ ಕೊಟ್ಟಿದ್ದಿಷ್ಟೇ, ಫಾರೆಸ್ಟ್ನವ್ರು ಜಾಗ ಕೊಟ್ಟಿಲ್ಲ ಜಾಸ್ತಿ ಅಂತ ಇನ್ನಷ್ಟು ವೈಡನ್ ಮಾಡ್ಬೋದಿತ್ತು ಗುಡ್ಡ ಕುಸಿದಿದ್ದಂಗೆ ಸ್ಲೋಪ್ ಆ ಕಡೆಗೆ ಮಾಡಿ, ಅದು ಮಾಡಲಿಲ್ಲ. ಅದರ ಪರಿಣಾಮ ಆಗಿ ಇದಿಷ್ಟಾಗಿದೆ. ಈಗಲೂ ಕೆಲವು ಕಡೆ ರಸ್ತೆ ಇದೆ, ನಾವು ನೋಡ್ದಂಗೆ ದಾಂಡೇಲಿಗೆ ಹೋಗ್ಬೇಕಾದ್ರೆ ಅಥವಾ ಸಿರ್ಸಿ ರೋಡಲ್ಲಿ ರೋಡ್ ಅಷ್ಟೇ ಇವರು ಕಟ್ಟಿಂಗ್ ಮಾಡಿದ್ದಾರೆ, ಪೂರ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಕಟ್ಟಿಂಗ್ ಮಾಡಿಲ್ಲ. ಅಲ್ಲಿ ಮಣ್ಣು ಕುಸಿತಿ ಸ್ವಲ್ಪ ಲೂಸ್ ಆಯಿತು ಅಂದರೆ ಮರದ ಬೇಡ ಏನು ಮರದ ಬುಡಗಳು ಹಿಡ್ಕೊಳ್ತದಲ್ಲ ಆ ಮರನೂ ಸರ್ಕೋಬಹುದು, ಆ ಗುಡ್ಡದ ಸೈಡ್ ಬದಿ ಏನಿದೆ ಎರೋಜನ್ ಆಗಿ ಸಾಯಿಲ್ ಎರೋಜನ್ ಆಗಿ ರಸ್ತೆ ಮೇಲೆ ಬಂದು ಕುಸಿಯುವ ಪ್ರಮಾಣ ಜಾಸ್ತಿ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಅಂದ್ರೆ ಈಗ ಕಾಡಿನ ಒಳಗಡೆಯೂ ಕೂಡ ಭೂಕುಸಿತ ಆಗ್ತದೋ ಅಥವಾ ಮಾನವನ ಹಸ್ತಕ್ಷೇಪ ಇದ್ದಲ್ಲಿ ಮಾತ್ರ ಆಗ್ತಾ ಇದೆಯಾ? ಕಾಡಿನ ಗುಡ್ಡದಲ್ಲಿ ಏನಾರ ಸಾಫ್ಟ್ ಸಾಯಿಲ್ ಇದ್ರೆ ಕುಸಿಬಹುದು, ಹೊರತು ಆಗದು ಕಡಿಮೆ. ಬಿದ್ದ ನೀರು ಈಸಿಯಾಗಿ ಹರಿದೋದ್ರೆ ಪರ್ಕೊಲೇಷನ್ ಆಗಲ್ಲ ಆ ನೀರು. ರಸ್ತೆ ಅಂತ ಮಾಡಿದಾಗ ಕಟ್ ಮಾಡಿರ್ತಾರಲ್ಲ ಆ ಜಾಗದಲ್ಲಿ ಹೆಚ್ಚಿನ ನೀರು ಬಂದಾಗ ಅದು ಬಾರಕ್ಕೆ ಮರ ಅದ್ರ ಮೇಲ್ಗಡೆ ಇರೋ ಮರಗಳ ಬಾರಕ್ಕೆ ನೀರು ಬಿದ್ದ ತಕ್ಷಣ ಸಾಫ್ಟ್ ಸಾಯಿಲ್ ಆಗಿ ಅದು ಜರುಗೋದು ಜಾಸ್ತಿ ಇರುತ್ತೆ. ಹಾಗಾಗಿ ಕಟ್ ಮಾಡಬೇಕಾದ್ರೆ ಅದಕ್ಕೆ ರಿಟೈನಿಂಗ್ ವಾಲು ಸ್ಲೋಪು ಗ್ರೇಡಿಯಂಟ್ ಎಲ್ಲ ನೋಡಿ ಬಿದ್ದಿದ್ದ ನೀರು ಆ ಕಡೆ ಹೋಗೋ ರೀತಿ ಮಾಡಿದ್ರೆ ಆವಾಗ ರಸ್ತೆ ಅವಶ್ಯಕತೆ ಇರುತ್ತೆ, ರಸ್ತೆ ಬೇಕೇ ಬೇಕು, ಮಾರ್ಗ ರಸ್ತೆ ಮಾರ್ಗ ಬೇಕೇ ಬೇಕು. ಅಂತ ಟೈಮಲ್ಲಿ ಫಾರೆಸ್ಟ್ನವ್ರ ಜೊತೆ ಸಹಕಾರ ತಗೊಂಡು ಜಾಸ್ತಿನೇ ವೈಡನ್ ಮಾಡಿದ್ರೆ ಈ ಗುಡ್ಡ ಕುಸಿತ ತಪ್ಪತ್ತೆ. ಆಮೇಲೆ ಕುಸಿದ ನಂತರ ಆಮೇಲೆ ರಿಟೈನಿಂಗ್ ವಾಲ್ ಹಾಕೋದು ಆಮೇಲೆ ಗೋಡೆ ಎಬ್ಬಿಸೋದು ಮಾಡೋದು ತಪ್ಪತ್ತೆ. ಈಗ ಮಲಿನವಾದಂತಹ ಒಂದು ನೀರನ್ನ ಒಂದು ವಿಲೇವಾರಿ ಮಾಡುವಂತಹದ್ದು ಹೇಗೆ ಸಮರ್ಥವಾಗಿ? ಈಗ ಎಷ್ಟೋ ಸಾರಿ ನೋಡ್ತೀವಿ ರಸ್ತೆ ಬದಿಯಲ್ಲಿ ಒಂದು ಕಾಲುವೆ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಬಿಡುವಂತಹದ್ದು ಅಥವಾ ಸಮುದ್ರಕ್ಕೆ ಬಿಡುವಂತಹದ್ದು ನದಿಗೆ ಬಿಡುವಂತಹದ್ದು, ಇದರ ಬದಲಿಗೆ ಈ ಮಲಿನವಾದಂತಹ ನೀರನ್ನ ಒಂದು ಸಂಸ್ಕರಣೆ ಮಾಡುವಂತಹದ್ದು ಹೇಗೆ? ಈಗ ಮನೆಯಿಂದ ಬಿಡೋ ನೀರು ರಸ್ತೆಯಿಂದ ಬಂದ ನೀರು ಎಲ್ಲದನ್ನು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಕೈಗಾರಿಕೆಗಳಾದ್ರೆ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತೀವಿ. ಮನೆಯಿಂದ ರಸ್ತೆಯಿಂದ ಬಂದ ಮಳೆ ನೀರು ಆಮೇಲೆ ಮನೆಯಿಂದ ಆಗೋ ಸ್ನಾನ ಮಾಡಿದ ನೀರು ಆ ನೀರುಗಳೆಲ್ಲ ಬಂದರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿ ಅದು ಟ್ರೀಟ್ ಮಾಡಬೇಕಾಗತ್ತೆ. ಅದು ಇದೆಲ್ಲ ಪುರಸಭೆ ನಗರಸಭೆಯ ಜವಾಬ್ದಾರಿ ಆಗಿರುತ್ತೆ. ಎಷ್ಟು ಪಾಪ್ಯುಲೇಷನ್ ಇರುತ್ತೆ, ಎಷ್ಟು ನೀರು ಹೆಂಗೆ ವಾಟರ್ ಟ್ರೀಟ್ಮೆಂಟ್ ಅಂತ ವಾಟರ್ ಟ್ರೀಟ್ಮೆಂಟ್ ಬೋರ್ಡ್ ಇದೆಯಲ್ಲ, ಅದೇ ರೀತಿ ಕುಡಿಯೋ ನೀರನ್ನು ಟ್ರೀಟ್ಮೆಂಟ್ ಮಾಡ್ತೀವಲ್ಲ ಹಾಗೇನೆ ಮನೆಯಿಂದ ಆಚೆ ಬಂದ ಮತ್ತು ಚರಂಡಿ ನೀರು ಮಳೆ ನೀರು ಬಂದಾಗ ಆ ನೀರನ್ನ ಎಷ್ಟು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟಲ್ಲಿ ಟ್ರೀಟ್ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಮಂಡಳಿಯಿಂದ ಎಲ್ಲ ಪುರಸಭೆ ನಗರಸಭೆಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅವರು ಪರ್ಮಿಷನ್ ತಗೊಂಡು ಈಗ ಮಾಡ್ತಾ ಇದ್ದಾರೆ. ಇದು ಹೆಚ್ಚಿನ ಪ್ರಮಾಣದಲ್ಲಾದರೆ ಆವಾಗ ಜಲಮಾಲಿನ್ಯ ತಡಿಬೋದು. ನಮ್ಮ ಈ ಎಲ್ಲೋ ಒಂದು ಖಾಲಿ ಜಾಗದಲ್ಲಿ ಹೋಗಿ ಆ ಕೊಳೆ ನೀರು ಪರ್ಕೊಲೇಷನ್ ಆಗಿ ಬಾವಿಗಳು ಹಾಳಾಗೋದನ್ನೆಲ್ಲ ತಪ್ಪಿಸ್ಬೋದು. ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಇಲಾಖೆ ಏನೇನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ? ನಮ್ಮ ಇಲಾಖೆನೇ ಪರಿಸರದ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ, ಒಂದು ಕೈಗಾರಿಕೆಯಿಂದಾಗ ಮಾಲಿನ್ಯ ತಡೆಗಟ್ಬೋದು, ಹಾಗೆಯೇ ಈ ಪುರಸಭೆ ಮತ್ತು ಘನತ್ಯಾಜ್ಯ ವಿಲೇವಾರಿಯಿಂದ ಆಗದ ಮಾಲಿನ್ಯನ ತಡೆಗಟ್ತಾ ಇದ್ದೀವಿ. ಅದಲ್ಲದೆ ಬಯೋಮೆಡಿಕಲ್ ವೇಸ್ಟ್, ಎಲ್ಲ ಹಾಸ್ಪಿಟ್ಲ್ ಕ್ಲಿನಿಕ್ನಿಂದ ಬರೋ ಬಯೋಮೆಡಿಕಲ್ ವೇಸ್ಟ್ನ ಪ್ರಾಪರ್ ಏನು ಕಾಮನ್ ಫೆಸಿಲಿಟಿ ಇದೆ ಆ ಕಾಮನ್ ಫೆಸಿಲಿಟಿಗೆ ಕೊಡಬೇಕು. ಯಾವುದೇ ನಗರಸಭೆ ಎಲ್ಲೇ ಆಗಲಿ ಕೊಡೋಂಗಿಲ್ಲ, ಮನೆಗಳಲ್ಲಿ ಯೂಸ್ ಮಾಡಿದ್ದಂಥ ನಗರಸಭೆ ಕೊಟ್ಟರೆ ನಗರಸಭೆಯವರು ಏನು ಕಾಮನ್ ಫೆಸಿಲಿಟಿ ಪ್ರತಿ ಜಿಲ್ಲೆನಲ್ಲೂ ಇದೆ ಆ ಕಾಮನ್ ಫೆಸಿಲಿಟಿಗೆ ಅವರು ಒಂದು ಒಪ್ಪಂದ ಪತ್ರ MOU ಮಾಡ್ಕೊಂಡು ಅವ್ರಿಗೇನೆ ಕೊಡಬೇಕು. ಇದಿಷ್ಟು ಅಲ್ಲಿ ಹೋಗ್ತಾ ಇರೋದ್ರಿಂದ ಹೊರಗಡೆ ಎಲ್ಲೂ ಬಿಸಾಕೋ ಅವಶ್ಯಕತೆ ಇರೋಲ್ಲ, ಹಾಗೇನಾದ್ರು ಬಿಸಾಕಿದ್ರೆ ಯಾರು ಹಾಕಿರೋದಂಥ ಕ್ರಮವೂ ಆಗುತ್ತೆ. ಸೊ ಎಲ್ಲ ಇದನ್ನು ಕಾಮನ್ ಫೆಸಿಲಿಟಿಗೆ ಹೋಗ್ತಾ ಇರೋದ್ರಿಂದ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಸಮಸ್ಯೆ ಇಲ್ಲ. ಈ ಇಲಾಖೆ ವತಿಯಿಂದ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈಗ ಶಾಲಾ ಕಾಲೇಜುಗಳಲ್ಲಿ ಏನಾದರೂ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದಾರೆ? ಹೌದು, ಈಗಾಗಲೇ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ವಿ, ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ನಮ್ಮ ಯಾವ್ದು ದೀಪಾವಳಿ ಹಬ್ಬ ಬಂದರೆ ಗ್ರೀನ್ ಕ್ರ್ಯಾಕರ್ಸ್ ಯೂಸ್ ಮಾಡಿ ಅಂತ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಗಣೇಶ ಹಬ್ಬ ಬರೋದಕ್ಕೆ ಮುಂಚೆನೇ ಮಣ್ಣಿನ ಗಣೇಶ, ಕ್ಲೇ ಗಣೇಶ ಯೂಸ್ ಮಾಡಿ, ಪಿ ಒ ಪಿ ಗಣೇಶ ಹಾಗೂ ಬಣ್ಣ ಇರೋ ಗಣೇಶನ ಯೂಸ್ ಮಾಡಬೇಡಿ. ನೈಸರ್ಗಿಕ ಬಣ್ಣದಿಂದ ಮಣ್ಣಿನ ಗಣೇಶಗಳನ್ನು ಮಾತ್ರ ಉಪಯೋಗಿಸಿ, ಅದು ಚಿಕ್ಕದಾದ ಮೂರ್ತಿಯನ್ನು ಉಪಯೋಗಿಸಿ ನೀವೇ ಬಕೆಟಲ್ಲಿ ಮುಳುಗಿಸ್ಬೋದು, ಇಲ್ಲಾಂದರೆ ಮಣ್ಣಿನ ಗಣೇಶನ ಬಾವಿಗಳಿದ್ದು ಮಾಡಿ, ಯಾವುದೇ ಜಲಮೂಲಗಳು ಮಾಲಿನ್ಯ ಆಗೋ ರೀತಿ ತಡೆಗಟ್ಟಿ ಅಂತ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಹಾಕೋತೀವಿ. ಹಾಗೆ ಈಗ ವಿಶ್ವ ಪರಿಸರ ದಿನಾಚರಣೆ ಅಂದಾಗ ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗೊಳಿಸೋಣ ಅನ್ನೋ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಗ್ಗೆ ಕ್ಯಾರಿ ಬ್ಯಾಗ್ ಯೂಸ್ ಮಾಡಬೇಡಿ ಅನ್ನೋದ್ರ ಬಗ್ಗೆನೂ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಈಗ ವಿಶ್ವ ಪರಿಸರ ದಿನಾಚರಣೆ 5ನೇ ತಾರೀಕು ಇರೋದ್ರಿಂದ ಹಿಂದೂ ಸ್ಕೂಲ್ನಲ್ಲಿ 4ನೇ ತಾರೀಕು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದೀವಿ. ಇದೇ ವಿಷಯ, ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯನ ಕೊನೆಗೊಳಿಸೋದು, ಹಾಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇಟ್ಟಿದ್ದೀವಿ. ಸೊ ಇದರಲ್ಲೂ ಅಷ್ಟೇ, ಯಾರು ಉತ್ತಮ ಡ್ರಾಯಿಂಗ್ ಮಾಡ್ತಾರೋ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ಇಟ್ಟು ಎಲ್ಲ ಹೈಸ್ಕೂಲ್ ಮಕ್ಕಳಿಗೆ 8, 9, 10ನೇ ತರಗತಿಯ ಮಕ್ಕಳಿಗೆ ಜಾಗೃತಿ ಮೂಡಿಸೋ ಸಲುವಾಗಿ ಅಲ್ಲಿ ಇಟ್ಕೊಂಡಿದ್ವಿ. ಜಿಲ್ಲೆಯಿಂದ ಯಾರು ಡ್ರಾಯಿಂಗಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಇರೋರು ಟಾಪಿಕ್ ಮುಂಚೆನೇ ಕೊಟ್ಟಿದ್ದೀವಿ. ಈ ವಿಷಯವಾಗಿ ಹಿಂದೂ ಸ್ಕೂಲ್ನಲ್ಲಿ 4ನೇ ತಾರೀಕು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಬಹುಮಾನ ಪಡೆಯಬಹುದಾಗಿದೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ದಿನಾಂಕ ಮಾನ್ಯ ದಿನ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಈ ಪ್ರಶಸ್ತಿಯನ್ನು ವಿತರಣೆ ಮಾಡ್ತೀವಿ. ಈ ಕಾರ್ಯಕ್ರಮನೆಲ್ಲ ಜನಜಾಗೃತಿಗಾಗಿ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈ ಕರಪತ್ರವನ್ನು ಮುದ್ರಿಸಿ ಯಾವ ರೀತಿ ನಾವು ಇರಬೇಕು, ಪ್ಲಾಸ್ಟಿಕ್ ಮಾಲಿನ್ಯ ಕೊನೆಗಾಣಿಸಬೇಕು ಅನ್ನೋದನ್ನು ಅದನ್ನು ಎಲ್ಲ ಕಡೆ ಹಂಚ್ತಾ ಇದ್ದೀವಿ. ಬಹಳ ಸಂತೋಷ ಬಿ ಕೆ ಸಂತೋಷ್ ಅವರೇ. ವಿಶ್ವ ಪರಿಸರ ದಿನಾಚರಣೆ ಪ್ರತಿ ವರ್ಷವೂ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ, ಆದರೆ ಈ ವರ್ಷದ ಒಂದು ಘೋಷವಾಕ್ಯದ ಹಾಗೆ ಜಾಗತಿಕವಾಗಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತೊಲಗಿಸುವಂತಹದ್ದು ಅಥವಾ ಕೊನೆಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈಜೋಡಿಸಬೇಕಾಗಿದೆ. ನಮ್ಮ ಕೇಳುಗರು ಕೂಡ ಇದರ ಜೊತೆಗೆ ಕೈಜೋಡಿಸ್ತಾರೆ, ಸಹಭಾಗಿತ್ವವನ್ನು ತೋರಿಸ್ತಾರೆ ಅಂತ ಆಶಿಸ್ತಾ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು, ನಮಸ್ಕಾರ. ತಮಗೂ ಧನ್ಯವಾದಗಳು. ಇದುವರೆಗೂ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕಡಿಮೆ ಮಾಡುವ ಕುರಿತು ಕಾರವಾರದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯಲ್ಲಿ ಪರಿಸರ ಅಧಿಕಾರಿಯಾಗಿರುವ ಬಿ ಕೆ ಸಂತೋಷ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. पुतला बोल पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಈಗ ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕುರಿತು ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಸಂದೇಶ. ಜಯ ಜಗನ್ನಾಥ್. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಪ್ನೆ ಆಪ್ ಮೇ ಯಹ್ ಏಕ್ ಅನೋಖಿ ಪಹಲ್ ಹೈ. मानसून दस्तक दे रहा है, खरीफ के मौसम की तैयारी है, और ऐसे में 12 से 15 दिन तक देश के वैज्ञानिकों की, एक्सपर्ट्स की, अधिकारियों की और प्रगतिशील किसानों की 2000 से अधिक टोलियां, 2000 से अधिक टीमें गांव गांव जा रही है. ये टीमें देश के 700 से अधिक जिलों के करोड़ों किसानों तक पहुंचेगी. मैं देश के सभी किसानों को